ಟೆನ್ಷನ್ ಯಾಕೆ? ನನ್ನ ತಪ್ಪೇನೂ ಇರಲಿಲ್ಲ, ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ, ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTPಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 85%-90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗದ. ಕೆಲವು ಕಡೆಗಳಲ್ಲಿ ಒಳ್ಳೆ ಮಳೆ ಕೂಡ ಆಗುವುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ತಜ್ಞವಾಣಿ. ಈರುಳ್ಳಿ ಬೆಳೆಗೆ ತಗುಲುವ ರೋಗಬಾಧೆ ಹಾಗೂ ಕೀಟಗಳ ನಿರ್ವಹಣೆ, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಮೇಶ್, ಡಾ ಶಶಿಕಾಂತ್ ಐವೋರ್ ಹಾಗೂ ಡಾ ರುದ್ರೇಶ್ ಡಿಎಲ್ ಅವರಿಂದ ಮಾಹಿತಿ. ತಜ್ಞವಾಣಿ. ಇವತ್ತಿನ ಕಾರ್ಯಕ್ರಮದೊಳಗ ಈರುಳ್ಳಿ ಬೆಳೆಗೆ ತಗುಲುವ ರೋಗಬಾಧೆ ಹಾಗೂ ಕೀಟಗಳ ನಿರ್ವಹಣೆ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಮೇಶ್, ಡಾ ಶಶಿಕಾಂತ್ ಇವರ್ ಹಾಗೂ ಡಾ ರುದ್ರೇಶ್ ಡಿಎಲ್ ಅವರಿಂದ ಮಾಹಿತಿಯನ್ನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ರಮೇಶ್ ಅಂತ, ಸಹಾಯಕ ಪ್ರಾಧ್ಯಾಪಕರು ಸಸ್ಯರೋಗಶಾಸ್ತ್ರ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಸೊ ಪ್ರಸ್ತುತ ಹವಾಮಾನದಲ್ಲಿ ಈರುಳ್ಳಿ ಬೆಳೆಯಲ್ಲಿ ರೋಗ ನಿರ್ವಹಣೆ, ಇದರ ಬಗ್ಗೆ ನಾನು ಮಾಹಿತಿ ನೀಡಲು ಇಚ್ಛೆ ಪಡುತ್ತೇನೆ. ಸೊ ಈಗ ತಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ, ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ 32,000 hectares ಅಷ್ಟು ಈರುಳ್ಳಿ ಬೆಳೆಯನ್ನು ಬೆಳೆಯಲಾಗ್ತಿದೆ. ಅದರಲ್ಲಿ ಕೂಡ ವಿವಿಧ ತಳಿಗಳ ಬೆಳೆಗಳನ್ನ ನಾವು ಇಲ್ಲಿ ಬೆಳೆಯಲಾಗ್ತಿದೆ. ಪ್ರಸ್ತುತ ಒಂದು ವಾರದಿಂದ ಇರತಕ್ಕಂತಹ ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ಈರುಳ್ಳಿ ಬೆಳೆಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಸೊ ಈ ಒಂದು ನಮ್ಮ ಭಾಗದಲ್ಲಿ ಏನಪ್ಪಾ ಅಂದ್ರೆ ಈರುಳ್ಳಿ ಬೆಳೆಯನ್ನು ಮಳೆ ಆಶ್ರಿತ ಮತ್ತು ನೀರಾವರಿ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ. ಅದರಲ್ಲೇನಪ್ಪಾ ಅಂದ್ರೆ ಈ ಒಂದು ಬೀಜಗಳನ್ನು ನಾವೇನಪ್ಪಾ ಅಂದ್ರೆ ಚೆಲ್ಲುವ ಮೂಲಕ ಅಥವಾ ಉಗ್ಗುವ ಮೂಲಕ ಏನಪ್ಪಾ ಅಂದ್ರೆ ನಾವು ಬೆಳೀತಾ ಇದ್ದೇವೆ. ಸೊ ಇದರಿಂದಾಗಿ ಏನಕ್ಕೇನಪ್ಪಾ ಅಂದ್ರೆ ನಮಗೆ ಕೆಲವೊಂದು ರೋಗಗಳು ಬರ್ತಾ ಇದಾವೆ. ಯಾವ್ಯಾವ ರೋಗಗಳು ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಡೌನಿ ರೋಗ ಅಂತ ಹೇಳ್ತೀವಿ, ಅದಕ್ಕೇನಪ್ಪಾ ಅಂದ್ರೆ ಕೇದಿಗೆ ರೋಗ ಅಥವಾ ಬುಜು ತುಪ್ಪಟ ರೋಗ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನೇರಳೆ ಮಚ್ಚೆ ರೋಗ, ಕಡ್ಡೆ ಕೊಳೆ ರೋಗ ಮತ್ತು ಇತ್ತೀಚಿನ ದಿನದಲ್ಲಿ ಈ ಒಂದು ಸುಳಿ ರೋಗ, ತಿರುಗುಣಿ ರೋಗ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಮೊದಲೇದಾಗಿ ನಾವೇನಪ್ಪಾ ಅಂದ್ರೆ ಈ ರೋಗಗಳ ಲಕ್ಷಣಗಳನ್ನು ಸ್ವಲ್ಪ ಹೇಳಿ ಅದರ ನಂತರದಲ್ಲಿ ಏನಪ್ಪಾ ಅಂದ್ರೆ ನಿರ್ವಹಣೆ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಲು ಇಚ್ಛೆಪಡ್ತೇನೆ. ಸೊ ನಾನು ಹೇಳಿದಂಗೆ ಕೇದಿಗೆ ರೋಗ ಅಥವಾ ಡೌನಿ ರೋಗ ಅಥವಾ ಈ ಒಂದು ಬುಜು ತುಪ್ಪಟ ರೋಗ ಅಂತಂದ್ರೆ ಸಾಮಾನ್ಯವಾಗಿ ನಮ್ಗೇನಾಗುತ್ತಪ್ಪ ಅಂದ್ರೆ ಮೋಡಕ ಇರತಕ್ಕಂತಹ ವಾತಾವರಣ, ಆಗಾಗ ಮಳೆ ಬರ್ತಾಗಿರ್ತಕ್ಕಂತಹ ಸಂದರ್ಭ ಇದ್ರೆ ಈ ರೋಗದ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಸ್ತುತದಲ್ಲಿ ಅಲ್ಲಲ್ಲಿ ರೈತರು ಕೂಡ ಈಗಾಗಲೇ ಈ ರೋಗ ಬಂದಿರೋ ಬಗ್ಗೆ ನಮ್ಮ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಈ ರೋಗ ಏನಾಗ್ತಪ್ಪ ಅಂದ್ರೆ ಎಲೆಯ ಮೇಲೆ ಸ್ವಲ್ಪ ಬಿಳಿ ಶಿಲೀಂಧ್ರದ ಬೆಳವಣಿಗೆ ಆಗ್ತಕ್ಕಂಥದ್ದು, ಅದಲ್ಲದೇನಪ್ಪ ಅಂದ್ರೆ ಎಲೆ ಮೇಲಿಂದ ಕೆಳಗಡೆ ಒಣಗ್ತಾ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸ್ವಲ್ಪ ಮೋಡ ಕವಿದ್ದು ಮಳೆ ಇತ್ತಪ್ಪ ಅಂದ್ರೆ ಒಂದು ವಾರದಲ್ಲಿ ಕಂಪ್ಲೀಟ್ ಹೊಲ ಏನಪ್ಪಾ ಅಂದ್ರೆ ಒಣಗಿದಂಗೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಇದನ್ನೇನಪ್ಪಾ ಅಂದ್ರೆ ನಾವು ಕೇದಿಗೆ ರೋಗ ಅಥವಾ ಡೌನಿ ರೋಗ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಎರಡನೇ ರೋಗ ಏನಪ್ಪಾ ಅಂದ್ರೆ ನೆರಳೆ ಮಚ್ಚೆ ರೋಗ ಅಂತ ಹೇಳಿ ಕರಿತೀವಿ. ಈ ನೆರಳೆ ಮಚ್ಚೆ ರೋಗ ಏನಾಗ್ತದಪ್ಪ ಅಂದ್ರೆ ಎಲೆಯ ಅಲ್ಲಲ್ಲಿ ಏನಪ್ಪಾ ಅಂದ್ರೆ ಸಣ್ಣದೊಂದು ಮಚ್ಚೆ ಕಂಡು ಬರ್ತದೆ. ನಂತರದಲ್ಲಿ ಏನಾಗುತ್ತೆ, ಈ ಮಚ್ಚೆ ಗಾತ್ರ ಜಾಸ್ತಿ ಆಗಿ ಎಲ್ಲಿ ಮಚ್ಚೆ ಇರ್ತದೆ ಆ ಭಾಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಲೆ ಮುರಿದು ಜೋತ್ ಬೀಳ್ತಕ್ಕಂಥದ್ದು. ಈ ರೀತಿ ಲಕ್ಷಣಗಳನ್ನ ನಾವು ಕಾಣ್ತೀವಿ. ಈ ನೆರಳೆ ಮಚ್ಚೆ ಅಂತ ಯಾಕೆ ಕರಿತೀವಿ ಅಂದ್ರೆ ಆ ಒಂದು ಚುಕ್ಕಿ ಆಗಿರ್ತಕ್ಕಂಥ ಜಾಗದಲ್ಲಿ ಈ ನೀಲಿ ಬಣ್ಣದ ಶಿಲೀಂಧ್ರ ಬೆಳೆದಿರ್ತಕ್ಕಂಥದ್ದು ಕಾಣ್ತೀವಿ. ಸೊ ಅದಕ್ಕೆ ಏನಂದ್ರೆ ಇದರ ಹೆಸರು ನೆರಳೆ ಮಚ್ಚೆ ರೋಗ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಏನಪ್ಪ ಅಂದ್ರೆ ಗಡ್ಡೆ ಕೊಳೆ ರೋಗ ಅಂತ ನಾನು ಹೇಳಿದೆ. ಈ ಒಂದು ಗಡ್ಡೆ ಕೊಳೆ ರೋಗ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಜಮೀನಿನಲ್ಲಿ ನೀರು ನಿಂದಿರ್ತಕ್ಕಂಥದ್ದು ಹೆಚ್ಚು ತೇವಾಂಶ ಇರ್ತಕ್ಕಂಥದ್ದು ಇರ್ತದೆ. ಆ ಒಂದು ಜಮೀನಿನಲ್ಲಿ ಈ ಒಂದು ಗಡ್ಡೆ ಕೊಳೆಯುವಂತ ಬಾಧೆ ಜಾಸ್ತಿ ನಾವು ಕಾಣ್ತೀವಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಗಿಡ ಎಲ್ಲ ಸ್ವಲ್ಪ ನಮ್ಗೆ ಹಸರಾಗೆ ಕಾಣ್ತದೆ, ಆದ್ರೆ ಏನಾಗಿರ್ತದೆ ಕೆಳಗಡೆ ಗಡ್ಡೆ ಕೊಳೆತಿರ್ತದೆ. ಅಂತ ಗಡ್ಡೆಗಳನ್ನ ನಾವೇನಾದರೂ ಕಿತ್ತಿ ಅದರ ಸ್ವಲ್ಪ ವಾಸನೆಯನ್ನ ಗಡ್ಡೆ ಭಾಗದಲ್ಲಿ ವಾಸನೆಯನ್ನ ನೋಡಿದ್ರೆ ಸ್ವಲ್ಪ ಕೆಟ್ಟ ವಾಸನೆಯನ್ನ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಥವಾ ಕೆಲವೊಂದು ಟೈಮ್ ಯಾವುದೇ ವಾಸನೆ ಇರೋದಿಲ್ಲ, ಬಟ್ ಬಿಳಿ ಶಿಲೀಂಧ್ರದ ಒಂದು ಬೆಳವಣಿಗೆಯನ್ನ ನಾವು ಕಂಡಿರ್ತೀವಿ. ಸೊ ಈ ರೋಗ ಏನಪ್ಪಾ ಅಂದ್ರೆ ಶಿಲೀಂಧ್ರದಿಂದ ಮತ್ತು ದುಂಡಾಣುವಿನಿಂದ ಎರಡರಿಂದ ಕೂಡ ಈ ರೋಗ ಬರ್ತದೆ. ಸೊ ಕೊನೆಯದಾಗಿ ಏನಪ್ಪಾ ಅಂದ್ರೆ ನಾನು ಹೇಳಿದಂಗೆ ಇತ್ತೀಚಿನ ದಿನದಲ್ಲಿ ಮೂರ್ನಾಲ್ಕು ವರ್ಷದಿಂದ ಜಾಸ್ತಿ ಕಾಡ್ತಕ್ಕಂಥ ರೋಗ ಅಂದ್ರೆ ಸುಳಿ ರೋಗ, ತಿರುಗುಣಿ ರೋಗ ಅಂತ ಹೇಳಿದೆ. ಸೊ ಈ ಒಂದು ಸುಳಿ ರೋಗದ ಲಕ್ಷಣ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಏನಾಗ್ತದಪ್ಪ ಅಂದ್ರೆ ಈ ಒಂದು ನಾವು ಕಾಂಡದ ಭಾಗ ಅಥವಾ ಕುತ್ತಿಗೆ ಭಾಗದಲ್ಲಿ ಏನಪ್ಪಾ ಅಂದ್ರೆ ಅದರ ಒಂದು ಅಂತರ ಜಾಸ್ತಿ ಆಗ್ತಕ್ಕಂಥದ್ದು, ಆ ನಂತರ ಅಲ್ಲಿ ಏನಪ್ಪಾ ಅಂದ್ರೆ ಸುತ್ತಾಗ್ತಕ್ಕಂಥದ್ದು ಅಥವಾ ಎಲೆಗಳು ಉದ್ದ ಜಾಸ್ತಿ ಆಗಿ ಎಲೆಗಳು ಕೂಡ ಸುತ್ತಾಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಗಡ್ಡೆ ಆಗದೆ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಅದಕ್ಕೇನಪ್ಪ ಸುಳಿ ರೋಗ, ತಿರುಗುಣಿ ರೋಗ, ಹಾವು ಸುರುಳಿ ರೋಗ ಕೂಡ ಅಂತೇಳಿ ಇದನ್ನ ನಾವು ಕರಿತೀವಿ. ಸೊ ಈಗ ಪ್ರಸ್ತುತ ಹವಾಮಾನದಲ್ಲಿ ಮಳೆ ಮತ್ತು ತೇವಾಂಶ ಮಣ್ಣಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ರೋಗಗಳ ಜಾಸ್ತಿ ನಾವು ಕಾಣ್ತಾ ಇದೀವಿ. ಸೊ ಈ ಒಂದು ರೋಗಗಳ ನಿರ್ವಹಣೆಗೆ ಸಮಗ್ರವಾಗಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಸೊ ಒಂದನೇದಾಗಿ ನಾನು ಹೇಳಿದೆ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ಒಂದು ಬೀಜಗಳನ್ನ ಉದ್ದಕ್ಕಂತ ಪದ್ಧತಿಯಲ್ಲಿ ಈರುಳ್ಳಿಯನ್ನ ನಾವು ಬೆಳಿತೀವಿ. ಸೊ ಏನಾಗ್ತದೆ, ಈ ಒಂದು ಉಗ್ಗುವುದರಿಂದ ಏನಾಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಜಾಸ್ತಿ ಬೀಜಗಳು ಬಿದ್ದು ಏನಪ್ಪಾ ಅಂದ್ರೆ ಅಧಿಕ ಸಾಂದ್ರತೆಯಲ್ಲಿ ಗಿಡಗಳು ಬೆಳೆದಿರ್ತವೆ. ಸೊ ಈ ಒಂದು ಅಧಿಕ ಸಾಂದ್ರತೆ ಇರತಕ್ಕಂಥ ಜಾಗದಲ್ಲಿ ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗ್ತದಪ್ಪ ಅಂದ್ರೆ ಅಲ್ಲಿ ಸರಿಯಾಗಿ ಗಾಳಿ ಬರೋದಿಲ್ಲ, ಬಿಸಿಲು ಬಡಿಯೋದಿಲ್ಲ, ಸೊ ತೇವಾಂಶ ಹೆಚ್ಚಾಗಿರ್ತದೆ. ಸೊ ಅದರಿಂದ ಅಲ್ಲಿ ಜಾಸ್ತಿ ಆಗಿರ್ತದೆ. ಅದಕ್ಕೇನಪ್ಪ ಅಂದ್ರೆ ರೈತ ಬಾಂಧವರು ಎಲ್ಲಿ ಸ್ವಲ್ಪ ಜಾಸ್ತಿ ಸಾಂದ್ರತೆ ಇರ್ತಕ್ಕಂಥ ಸಸಿಗಳಿರ್ತವೆ ಅಂತ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಏನಪ್ಪ ಅಂದ್ರೆ ನಾವು ಸಸಿಗಳ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡುವ ಅಂದ್ರೆ ನಾವು ಸಾಂದ್ರತೆ ಜಾಸ್ತಿ ಇದ್ದಲ್ಲಿ ಸಸಿಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆಯುವಂತ ಮಾಡಬೇಕು. ಇದರಿಂದ ಸರಿಯಾಗಿ ಗಾಳಿ ಬೆಳಕು ಆಡಿದ್ರೆ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತದೆ ಒಂದನೇದ್ದು. ಅದೇ ರೀತಿಯಾಗಿ ಇನ್ನೊಂದು ನಾ ಹೇಳಿದೆ ಏನಪ್ಪಾ ಅಂದ್ರೆ ಮಣ್ಣಲ್ಲಿ ತೇವಾಂಶ ಹೆಚ್ಚಾಗಿರ್ತದೆ. ಈ ಒಂದು ತೇವಾಂಶವನ್ನ ನಾವು ಕಡಿಮೆ ಮಾಡೋದಕ್ಕೇನಪ್ಪ ಅಂದ್ರೆ ಎಲ್ಲಿ ನೀರು ನಿಂದಿರ್ತದೆ ಆ ಜಾಗದಲ್ಲಿ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ನೀರು ಬಸಿದು ಹೋಗುವಂತೆ ಮಾಡಬೇಕಾಗುತ್ತೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಇದನ್ನು ತಾವು ಮಾಡಬೇಕು. ಆನಂತರ ಮೂರನೇದಾಗಿ ಏನಪ್ಪಾ ಅಂದ್ರೆ ಯಾವ ಹೊಲದಲ್ಲಿ ಗಡ್ಡೆ ಕೊಳೆ ರೋಗದ ಬಾಧೆ ಜಾಸ್ತಿ ಇರ್ತದೋ ಅಂತಹ ಒಂದು ಜಮೀನಲ್ಲಿ ಏನಪ್ಪಾ ಅಂದ್ರೆ ಜೈವಿಕವಾಗಿ ಕೂಡ ನಾವು ರೋಗವನ್ನು ನಿರ್ವಹಣೆ ಮಾಡಬಹುದು. ಈ ಜೈವಿಕವಾಗಿ ಯಾವ ರೀತಿ ಅಂದ್ರೆ ಈ ಒಂದು ಚೆನ್ನಾಗಿ ಕೊಳೆತಿರ್ತಕ್ಕಂತಹ ತಿಪ್ಪೆ ಗೊಬ್ಬರ, ನಾವು ತಿಪ್ಪೆ ಗೊಬ್ಬರಕ್ಕೆ ಒಂದು 2-3 ಕೆಜಿಯಷ್ಟು ಟ್ರೈಕೋಡ್ರಮಾ, ಅದೇ ರೀತಿ 2-3 ಕೆಜಿಯಷ್ಟು ಸುಡೋಮೋನಸ್ ಜೈವಿಕ ರೋಗನಾಶಗಳನ್ನ ಮಿಶ್ರಣ ಮಾಡಬೇಕು. ಅಂದ್ರೆ 100 ಕೆಜಿ ಗೊಬ್ಬರದಲ್ಲಿ 1-3 ಕೆಜಿ ಟ್ರೈಕೋಡ್ರಮಾ, 2-3 ಕೆಜಿ ಸುಡೋಮೋನಸ್, ಇದನ್ನೇನಪ್ಪ ಅಂದ್ರೆ ಸರಿಯಾಗಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇದನ್ನೇನಪ್ಪ ಅಂದ್ರೆ ನಾವು ಯಾವ ರೀತಿ ಮೀನು ಗೊಬ್ಬರವಾಗಿ ನೀಡ್ತೀವೋ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು 1 ಎಕರೆಗೆ ಈ ಪ್ರಮಾಣದಲ್ಲಿ ನಾವೇನಪ್ಪಾ ಅಂದ್ರೆ ಮಣ್ಣಲ್ಲಿ ಚೆಲ್ಲಬೇಕಾಗತ್ತೆ. ಸೊ ಇದರಿಂದ ಕೂಡ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಮಣ್ಣಲ್ಲಿ ಗಡ್ಡೆ ಕೊಳೆಯ ರೋಗದ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ನಾವು ರಾಸಾಯನಿಕವಾಗಿ ಇದನ್ನ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಯಾವ ಹೊಲದಲ್ಲಿ ನಾನು ಅದೇ ಹೇಳಿದೆ ಏನು ಸ್ವಲ್ಪ ಗಡ್ಡೆಗಳು ವಾಸನೆ ಬರ್ತಾ ಇರ್ತದೆ, ಸೊ ಅಂತದ್ರಲ್ಲಿ ಇದು ಏನಪ್ಪ ಅಂದ್ರೆ ದುಂಡಾಣುವಿನಿಂದ ಬ್ಯಾಕ್ಟರಿಯಿಂದ ಬಂದಿರತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಸ್ಟ್ರಿಪ್ಟೋಸೈಕ್ಲಿನ್ ಅಥವಾ ಈ ಬ್ಯಾಕ್ಟರ್ ನಾಶಕ್ ಇದನ್ನ 1/2 ಗ್ರಾಂ ಇದ್ರ ಜೊತೆಯಲ್ಲಪ್ಪ ಅಂದ್ರೆ 1 ಗ್ರಾಂ ಅಷ್ಟೇನಪ್ಪ ಅಂದ್ರೆ ಈ ಕ್ಯಾಪ್ಟಾನ್ ಅಥವಾ ಥಯೋಪಿನೇಟ್ ಮಿಥೈಲ್ ಇದನ್ನ ಎರಡನ್ನು ನಾವೇನಪ್ಪ ಅಂದ್ರೆ 1 ಲೀಟರ್ ನೀರಿಗೆ ಸ್ಟ್ರಿಪ್ಟೋಸೈಕ್ಲಿನ್ ಅಥವಾ ಬ್ಯಾಕ್ಟರ್ನಾಶಕ ಇದ್ರ ಜೊತೆಯಲ್ಲಿ ಕ್ಯಾಪ್ಟಾನ್ ಅಥವಾ ಥಯೋಪಿನೇಟ್ ಮಿಥೈಲ್ ಇದನ್ನೇನಪ್ಪ ಅಂದ್ರೆ 1 ಲೀಟರ್ ನೀರು ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವೆಲ್ಲೆಲ್ಲಿ ಗೆಡ್ಡೆ ಕೊಳೆ ರೋಗದ ಬಾಧೆ ಇರ್ತದೆ ಅಂತಹ ಜಾಗದಲ್ಲಿ ಏನಪ್ಪ ಅಂದ್ರೆ ಮಣ್ಣಿಗೆ ಇದನ್ನ ನಾವು ಬೆರೆಸ್ತಕ್ಕಂತಹ ಕೆಲಸ ಮಾಡಬೇಕಾಗ್ತದೆ. ನಾವೇನಪ್ಪ ಅಂದ್ರೆ ಈ ಒಂದು ಸಿಂಪಡಣೆ ಮಾಡ್ತಕ್ಕಂಥ ಸ್ಪ್ರೇಯರ್ ನಾಜಲ್ ಅನ್ನ ತೆಗೆದ್ಬಿಟ್ರೆ ಅದು ನಳದಗತಿ ನೀರು ಬರ್ತಾ ಇರ್ತದೆ. ಸೊ ಎಲ್ಲಿ ಗೆಡ್ಡೆ ಕೊಳೆ ಇರ್ತದೋ ಆ ಜಾಗದಲ್ಲಿ ಸ್ವಲ್ಪ ಇದನ್ನ ಹಿಡಿದು ಮಣ್ಣಿಗೆ ಈ ದ್ರಾವಣವನ್ನು ಸೇರಿಸೋದ್ರಿಂದ ಸೊ ಇದು ರೋಗವನ್ನು ಕೂಡ ನಾವು ಹತೋಟಿ ಮಾಡಬಹುದು. ಅದೇ ರೀತಿಯಾಗಿ ಈಗ ನಾನು ಹೇಳಿದೆ ಈ ಒಂದು ತಿರುಗುಣಿ ರೋಗ, ಸುಳಿ ರೋಗ ಅಥವಾ ಹಾವು ಸುಳ್ಳಿ ರೋಗದ ಬಾಧೆ ಅಂತ ಹೇಳಿದೆ. ಸೊ ಎಲ್ಲೆಲ್ಲಿ ಈ ರೀತಿ ರೋಗ ಕಂಡು ಬರ್ತಾ ಇದೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಅನೇಕ ಸಂಯುಕ್ತ ಶಿಲೀಂಧ್ರ ನಾಶಗಳು ಅಂತಿವೆ. ಸಂಯುಕ್ತ ಶಿಲೀಂಧ್ರ ನಾಶಗಳಂದ್ರೆ ಈಗ ಪ್ರಮುಖವಾಗಿ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೊನೋಜೋಲ್ ಅಥವಾ ಏನಪ್ಪಾ ಅಂದ್ರೆ ಟೆಬಿಕೊನೋಜೋಲ್ ಟ್ರೈಫ್ರಾಜಿಸ್ಟ್ರೋಬಿನ್ ಅಥವಾ ಏನಪ್ಪಾ ಅಂದ್ರೆ ಕ್ಯಾಪ್ಟಾನ್ ಮತ್ತು ಹೆಕ್ಸಾಕೊನೋಜೋಲ್ ಈ ಮಿಶ್ರಿತ ಸಂಯುಕ್ತ ಶಿಲೀಂಧ್ರ ನಾಶಗಳು. ಅಜಾಕ್ಸಿಸ್ಟ್ರೋಬಿನ್ ಟೆಬಿಕೊನೋಜೋಲ್ ಆದ್ರೆ 1 ml ಪ್ರತಿ ಲೀಟರ್ ನೀರಿಗೆ ಅಥವಾ ಟ್ಯುಬಿಕೊನೋಜೋಲ್ ಮತ್ತು ಟ್ರೈಫಾಗ್ನಿಸ್ಟ್ರೋಬಿನ್ ಆದ್ರೆ ಇದನ್ನ 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಹೆಕ್ಸಾಕೊನೋಜೋಲ್ ಮತ್ತು ಕ್ಯಾಪ್ಟಾನ್ ಇದನ್ನೇನಪ್ಪ ಅಂದ್ರೆ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪ ಅಂದ್ರೆ ಇದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ಲಘು ಪೋಷಕಾಂಶಗಳು ಇದರಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ಬೋರಾನ್ ಇರತಕ್ಕಂತಹ ಲಘು ಪೋಷಕಾಂಶಗಳನ್ನ ಮಿಶ್ರಣ ಮಾಡಿ ಅದು ಲಘು ಪೋಷಕಾಂಶದ ಪ್ರಮಾಣ ಏನಪ್ಪಾ ಅಂದ್ರೆ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪ ಅಂದ್ರೆ ನಾವು ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ಈ ಸಿಂಪಡಣೆಯನ್ನ ನಾವು 10 ದಿನದ ಅಂತರದಲ್ಲಿ 2 ಬಾರಿ ಮಾಡಬೇಕಾಗ್ತದೆ. ಅದೇ ರೀತಿ ಇದರಲ್ಲಿ ಏನದಪ್ಪ ಅಂದ್ರೆ ನಾವು ಸಿಂಪಡಣೆ ಮಾಡಬೇಕಾದ್ರೆ ಮಳೆ ಇತ್ತಂದ್ರೆ ಸೊ ಏನಪ್ಪ ಅಂದ್ರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಅಂಟನ್ನು ಕೂಡ ನಾವು ಬೆರೆಸಿ ಏನಪ್ಪ ಅಂದ್ರೆ ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. ಈ ರೀತಿ ನಾವೇನಪ್ಪ ಅಂದ್ರೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಒಂದು ಬೆಳೆಗೆ ಬರ್ತಕ್ಕಂತಹ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶಶಿಕಾಂತ್ ಯೂರ್, ಸಹ ಪ್ರಾಧ್ಯಾಪಕರು, ತರಕಾರಿ ವಿಜ್ಞಾನಗಳ ವಿಭಾಗ, ತೋಟಗಾರಿಕಾ ವಿಶ್ವವಿದ್ಯಾಲಯ, ಬಾಗಲಕೋಟದಿಂದ ಮಾತಾಡ್ತಾ ಇರೋದು. ಮುಖ್ಯವಾಗಿ ಪೋಷಕಾಂಶಗಳು ಮತ್ತು ಕಳೆ ನಿರ್ವಹಣೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ರೈತ ಬಾಂಧವರು ಮುಖ್ಯವಾಗಿ ಗಮನಿಸಬೇಕಂತಂದ್ರೆ ಸಾಕಷ್ಟು ರೈತರು ಹೊಲ ರೆಡಿ ಮಾಡುವಾಗ ಯಾವುದೇ ಗೊಬ್ಬರವನ್ನು ತಾವು ನೆಲಗೊಬ್ಬರವಾಗಿ ಕೊಡುವುದಿಲ್ಲ. ನೆಲ ಗೊಬ್ಬರಗಳನ್ನು ಈ ಈರುಳ್ಳಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. ಈರುಳ್ಳಿಯಲ್ಲಿ ನೀವೇನು ಹೊಲವನ್ನು ರೆಡಿ ಏನು ಮಾಡ್ತೀರಿ, ಪ್ಲಾಟ್ ಏನು ರೆಡಿ ಮಾಡ್ತೀರಿ, ಅವಾಗ ಗೊಬ್ಬರಗಳನ್ನು ಕೊಡಬೇಕಾಗುತ್ತದೆ. ತಳಗೊಬ್ಬರವಾಗಿ ನಾವು ಮೊದಲಾಗಿ ತಿಪ್ಪೆ ಗೊಬ್ಬರ ಹೇಳ್ತೀವಿ ನಾವು, ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ 12 ಟನ್ ಒಂದು ಎಕರೆಗೆ ಅಥವಾ 30 ಟನ್ ಒಂದು ಹೆಕ್ಟರಿಗೆ ಅಂತ ಹೇಳ್ತೀವಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದನ್ನು ಸರಿಯಾಗಿ ಕೊಳೆತ ಗೊಬ್ಬರವನ್ನ ಹೊಲ ತಯಾರು ಮಾಡುವಾಗ ತಾವು ನೆಲದಲ್ಲಿ ಬೆರೆಸಬೇಕು. ಕೊಳೆತ ಗೊಬ್ಬರವನ್ನು ಮಾತ್ರ ಉಪಯೋಗಿಸಬೇಕು. ಯಾಕಂತಂದ್ರೆ ನಾಳೆ ಗಡ್ಡೆ ಬಿಡುವಾಗ ನೀವು ಸರಿಯಾದ ಕೊಳೆತ ಗೊಬ್ಬರವನ್ನು ಹಾಕದೇ ಇದ್ದಾಗ ಗಡ್ಡೆಗಳ ನಾವು ಗಾತ್ರ ಮತ್ತು ಅದರ ಶೇಪ್ ಅಂತೀವಲ್ಲ, ಶೇಪ್ ಎಲ್ಲ ಕೆಟ್ಟೋಗುತ್ತೆ. ಅದು ಸರಿಯಾಗಿ ಮೊಳಕೆ ಹೊಡೆಯುವುದಿಲ್ಲ, ಸರಿಯಾಗಿ ಗಡ್ಡೆಗಳು ಬಿಡುವುದಿಲ್ಲ. ಅದಕ್ಕೆ ಆದಷ್ಟು ತಿಪ್ಪೆ ಗೊಬ್ಬರ ಕೊಳೆತದ್ದಾಗಿರ್ಬೇಕು. ಇದು 12 ಟನ್ ಪ್ರತಿ ಎಕರೆಗೆ ಅಂತ ಹೇಳಿದಲ್ಲ, ನೀವು ಹೊಲ ರೆಡಿ ಮಾಡುವಾಗ ಅದನ್ನ ಉಪಯೋಗ ಮಾಡಬೇಕು. ತದನಂತರ ರಾಸಾಯನಿಕ ಗೊಬ್ಬರ ತಳಗೊಬ್ಬರವಾಗಿ ಎಷ್ಟು ಉಪಯೋಗ ಮಾಡಬೇಕಪ್ಪ ಅಂತಂದ್ರೆ, ನಾನು 1 ಎಕರೆ ಬಗ್ಗೆ ಹೇಳ್ತಾ ಇದ್ದೀನಿ. ಆದಷ್ಟು ರೈತರಿಗೆ ಯೂಸ್ವಲಿ ನಮ್ಮ 1 ಎಕರೆ ಯೂಸ್ ಮಾಡ್ತಿರ್ತಾರೆ. DAP 1.5 ಬ್ಯಾಗ್ DAP ಅಂದ್ರೆ 66 kg ಸಾರಜನಕ ನಾವು ಯೂಸ್ ಮಾಡಬೇಕಂತ ಹೇಳ್ತೀವಿ. ಅದಕ್ಕೆ ತಕ್ಕನಾಗಿ 1 ಬ್ಯಾಗ್ ಅಥವಾ 1.5 ಬ್ಯಾಗ್ ನೀವು DAP ಅನ್ನು ಯೂಸ್ ಮಾಡಬೇಕು. ರಂಜಕ 30 kg 1 ಎಕರೆ ಅಂತ ಹೇಳ್ತೀವಿ. ಸಾರಜನಕ ಮತ್ತು ರಂಜಕ ಕೂಡಿ ನಾವು DAP ಯೂಸ್ ಮಾಡೋದ್ರಿಂದ ಯೂರಿಯಾ ಪ್ರಮಾಣ 1 ಬ್ಯಾಗ್ ಯೂರಿಯಾ ನಾವು 50 kg 1 ಬ್ಯಾಗ್ ಯೂರಿಯಾ ಯೂಸ್ ಮಾಡಬೇಕಾಗುತ್ತದೆ. ಅದರಂತೆ ಪೊಟ್ಯಾಸಿಯಂ 50 kg ಬೆಳೆಗೆ ರೆಕಮೆಂಡೇಶನ್ ಇರುವುದರಿಂದ 1.5 ಬ್ಯಾಗ್ ಅಥವಾ 1 ಬ್ಯಾಗ್ MOP ಮೆರೆಟ ಪೊಟ್ಯಾಷಿಯನ್, 1 ಬ್ಯಾಗ್ DAP, 1 ಬ್ಯಾಗ್ ಯೂರಿಯಾ, 1 ಬ್ಯಾಗ್ ಮೆರೆಟ ಪೊಟ್ಯಾಷಿಯನ್ ತಳಗೊಬ್ಬರವಾಗಿ ಹೊಲ ರೆಡಿ ಮಾಡುವ ಬಿತ್ತನೆಕ್ಕಿಂತ ಮುಂಚೆ ಅಥವಾ ನಾಟಿ ಮಾಡುವುದಕ್ಕಿಂತ ಮುಂಚೆನೆ ಇವೆಲ್ಲಗಳನ್ನು ಕೊಡಬೇಕಾಗುತ್ತದೆ. ತದನಂತರ ಉಳಿದ ಸಾರಜನಕ ಪ್ರಮಾಣವನ್ನ ನಾವು ಬೆಳೆ ನಾಟಿ ಮಾಡಿದ 35 ದಿವಸ ನಂತರ ಇಟ್ಕೊಳ್ಳಿ, 45 ದಿವಸಗಳಲ್ಲಿ ನಂತರ ಕೊಡಬೇಕಾಗುತ್ತೆ ಉಳಿದ ಸಾರಜನಕವನ್ನ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಎಲ್ಲಾ ಪೋಷಕಾಂಶಗಳನ್ನ ರಸಾವರಿ ಮುಖಾಂತರ ಕೊಡುತ್ತಾರ. ಅದಕ್ಕಾಗಿ ತಾವು ಯಾರ್ಯಾರಿಗೆ ಏರುಮಡಿ ಮತ್ತು ಡ್ರಿಪ್ ಇರಿಗೇಷನ್ ಅದನ್ನ ಅವರೆಲ್ಲರೂ 19 19 19 ಈ ಗೊಬ್ಬರವನ್ನ ಬಿತ್ತನೆ ಮಾಡಿದ 1 ಅಥವಾ 2 ವಾರದ ನಂತರ ತಳಗೊಬ್ಬರ ಅಂತ ಕೊಡಲೇಬೇಕು. ತದನಂತರ ಸಸಿಗಳ ಮೊಳಕೆ ಬಂದು 10-15 ದಿವಸ ನಂತರ ನಾವು 19-19 ನೀರಿನಲ್ಲಿ ಕರಗುವ ಗೊಬ್ಬರವನ್ನು ಡ್ರಿಪ್ ಮುಖಾಂತರವನ್ನು ಬಿಡಬಹುದು ಅಥವಾ ಸ್ಪ್ರೇ ಮುಖಾಂತರನೂ ನಾವು ಈರುಳ್ಳಿ ಬೆಳೆಗೆ ಒದಗಿಸಬೇಕು. ನಾವು ಮೊದಲೆಲ್ಲ ಒಂದು ಟೈಮ್ ಗೊಬ್ಬರವನ್ನು ಹಾಕಿ ಬಿಟ್ಬಿಡ್ತಿದ್ದೆವು, ಈಗ ಹಾಗಾಗಲ್ಲ. ಬೆಳೆಯ ಬೆಳವಣಿಗೆ ಮತ್ತು ದಿನಗಳಿಗೆ ಅನುಗುಣವಾಗಿ ವಿವಿಧ ರಾಸಾಯನಿಕ ಗೊಬ್ಬರಗಳನ್ನು ನಾವು ಅವಾಗವಾಗ ಕೊಟ್ಕೋತಿದ್ರೆ ಅದು ನಾವು ಗಡ್ಡೆಗಳ ಗಾತ್ರ ಮತ್ತು ಇಳುವರಿಯನ್ನು ಜಾಸ್ತಿ ಮಾಡಬಹುದು. ಹಾಗಾಗಿ ನಾನು ಹೇಳಿದೆ, ಇನಿಷಿಯಲ್ ಸ್ಟೇಜ್ ಆಗಿ 12-61-0 ಬೆಳೆ 15 ದಿವಸದಾಗ ಅದನ್ನ ಒಂದು 2 ವಾರ ನೀವು 1 ಲೀಟರ್ ನೀರಿಗೆ 2 ಗ್ರಾಮ್ ಸ್ಪ್ರೇ ಮುಖಾಂತರ ಯೂಸ್ ಮಾಡ್ಕೋಬಹುದು ಅಥವಾ ನಾವು ಡ್ರಿಪ್ ಮುಖಾಂತರವಾದ್ರೂ ಕೊಡಬಹುದು. ತದನಂತರ 19-19-19 ಈ ರಾಸಾಯನಿಕ ಗೊಬ್ಬರವನ್ನು ಬೆಳೆ ಒಂದು 30 ದಿವಸಗಳ ನಂತರ 3 ಗ್ರಾಮ್ 1 ಲೀಟರ್ ನೀರಿಗೆ ಬರುವಂಗೆ ನಾವು ಡ್ರಿಪ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರನು ಕೊಡಬಹುದಾಗಿರ್ತದೆ. ಇನ್ನು ಇದನ್ನ ಕಂಟಿನ್ಯೂ ಆಗಿ ನೀವು ಪ್ರತಿ ವಾರ ಅಥವಾ 15 ದಿವಸಕ್ಕಂತರ ನೀವು ಆ ಗೊಬ್ಬರವನ್ನು ಕೊಟ್ಕೋತ ಹೋಗೋದ್ರಿಂದ ಎಲ್ಲರೂ ಯಾರು ನೀರಾವರಿ ಸಾಧ್ಯದ ಮತ್ತು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನಾವು ಅತ್ಯುತ್ತಮ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಬೆಳೆ ಕೊನೆಯ ಹಂತದಲ್ಲಿದ್ದಾಗ 0050 ಸ್ಪ್ರೇ ಮುಖಾಂತರ ನಾವು ನೆಲಗೊಬ್ಬರವಾಗಿ ಕೊಡಬಾರದು. ಈ ಟೈಮ್ನಲ್ಲಿ ನೆಲಗೊಬ್ಬರವಾಗಿ ಕೊಡಬಾರದು, ಅದು ಬೆಳೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕಾಗಿ ಇದನ್ನ ಸ್ಪ್ರೇ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ನೀರಿನಲ್ಲಿ ಕರಗುವಂತಹ ಗೊಬ್ಬರ 0050 ಕೊಡಬೇಕಾಗುತ್ತದೆ. ಇನ್ನು ಇದರ ನಡುವೆ ನಾವು ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳು ಅಂತೀವಲ್ಲ, ಅದನ್ನು ಬಹಳಷ್ಟು ರೈತರು ನಾವು ಉಪಯೋಗ ಮಾಡೋದಿಲ್ಲ. ಇಲ್ಲಿ ಈ ಬೆಳೆಗೆ ಸಲ್ಫರ್ ಅನ್ನು ಭಾರಿ ಇಂಪಾರ್ಟೆಂಟ್ ಒಂದು ವಸ್ತು ಆಗಿರ್ತದೆ. ಇಲ್ಲಿ ಸಲ್ಫರ್ ಅಂದ್ರೆ ನಾವು ಯೂಶಲಿ ಈರುಳ್ಳಿ ಕಟ್ ಮಾಡಿದಾಗ ಅಥವಾ ನಾವು ಉಳ್ಳಾಗಡ್ಡಿ ಅಂತ ಕಟ್ ಮಾಡಿದಾಗ ನಮ್ಗೇನು ಘಾಟ್ ಬರ್ತದ, ಅದು ಸಲ್ಫರ್ ಕಂಟೆಂಟ್ ಇಂದ ಬರ್ತದ. ಈ ಸಲ್ಫರ್ ಕಂಟೆಂಟ್ ಈರುಳ್ಳಿಯಲ್ಲಿ ಇರೋದ್ರಿಂದ ನಾವು ಈ ಸಲ್ಫರ್ ಅನ್ನ ಗಂಧಕ ಪ್ರಮಾಣವನ್ನ ಈರುಳ್ಳಿ ಕೊಡಬೇಕಾಗತ್ತ. ಸಲ್ಫರ್ ಅಂದ್ರೆ ಗಂಧಕ, ಇದನ್ನ ಈರುಳ್ಳಿಗೆ ನಾವು ಕೊಡಬೇಕಾಗತ್ತದ. ಎಷ್ಟು ಕೊಡಬೇಕಾಗತ್ತಪ್ಪ ಅಂತಂದ್ರೆ ನಾವು ಪ್ರತಿ ಹೆಕ್ಟರ್ಗೆ 20 ಕೆಜಿ ಅಂತ ಹೇಳ್ತೀವಿ, ಅಥವಾ ನಾವು ಈ ಡ್ರಿಪ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಕೊಡೋದ್ರಿಂದ ನೀವು ಅದರ ಪ್ರಮಾಣ ಸಲ್ಫೆಕ್ಸ್ ಯೂಸ್ ಮಾಡ್ತಿರೋ ಯಾವ್ದು ಗೊಬ್ಬರ ಯೂಸ್ ಮಾಡ್ತೀರಿ ಅದನ್ನ ಅನುಗುಣವಾಗಿ ನೀವು ಕೊಡಬೇಕಾಗತ್ತದೆ. ಇದಲ್ದನೆ ನೀವು ಸಲ್ಫರ್ ಅಥವಾ ಈ ಗಂಧಕವನ್ನ ಜಿಪ್ಸಮ್ ಮುಖಾಂತರ ಕೊಡಬಹುದು. ಈ ಜಿಪ್ಸಮ್ದು ಒಂದು ಯೂಸ್ ಮಾಡೋದು ಏನು ಉಪಯೋಗಪ್ಪ ಅಂತಂದ್ರೆ, ಈ ಸಲ್ಫರ್ ಅಥವಾ ಜಿಪ್ಸಮ್ ಯೂಸ್ ಮಾಡೋದ್ರಿಂದ ಭೂಮಿ ಗಟ್ಟಿ ಆಗೋದಿಲ್ಲ, ಇದು ಗಡ್ಡೆಗಳು ಬಿಡುವುದಕ್ಕೆ ಬಹಳ ಅನುಕೂಲ ಆಗುತ್ತದೆ. ಅದಲ್ದನೆ ಬೋರಾನನು ಈ ಬೆಳೆಗೆ ಅತ್ಯುತ್ತಮವಾಗಿದ್ದರೆ ಜಿಂಕ್ ಸಲ್ಫೇಟ್ ಆಗಿನೂ ಕೊಡಬಹುದು. ನಾವು ಮೈಕ್ರೋನ್ಯೂಟ್ರಿಯಂಟ್ಸ್ 45-60 ದಿವಸಗಳಿಗೆ ಒಂದು 2 ಸರಿ ನಾವು ಸ್ಪ್ರೇ ಮಾಡೋದ್ರಿಂದ ನಾವು ಈರುಳ್ಳಿ ಗಡ್ಡೆಗಳ ಬೆಳವಣಿಗೆಗೆ ಅತಿ ಅನುಕೂಲ ಆಗುತ್ತದೆ. ದಯವಿಟ್ಟು ರೈತರು ನೆಲಗೊಬ್ಬರ ತಳಗೊಬ್ಬರ ಅಂತ ಹೇಳ್ತೀವಲ್ಲ ಅದನ್ನು ಕೊಡೋದು, ಮತ್ತು ತದನಂತರ ವಾರಕ್ಕೊಂದ್ಸರಿ ನಾವು ಹೇಳಿದ ಗೊಬ್ಬರಗಳನ್ನ ಸ್ಪ್ರೇ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ಕೊಡುವುದು. ಅಲ್ಲದೆ ಈ ಲಘು ಪೋಷಕಾಂಶಗಳು ಕೊಡೋದ್ರಿಂದ ಈರುಳ್ಳಿಯ ಇಳುವರಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಬಹುದು. ಯಾರ್ಯಾರು ರೈತರು ಒಣಭೂಮಿಯಲ್ಲಿ ಬೆಳೀತಾ ಇದ್ದೀರಿ, ಅದು ನೀವು ಈರುಳ್ಳಿಗೆ ಈ ರಾಸಾಯನಿಕ ಗೊಬ್ಬರಗಳ ಸ್ಪ್ರೇ ಮಾಡುವಾಗ ನೆಲದಲ್ಲಿ ಹಸಿ ಇರಬೇಕು, ಅಂದ್ರೆ ಮಾಯಿಶ್ಚರ್ ಇರಲೇಬೇಕಾಗತ್ತದ. ನೆಲದಲ್ಲಿ ಹಸಿ ಇಲ್ಲಾರ್ದಾಗ ನೀವು ಸ್ಪ್ರೇ ಮಾಡಿದ್ರೆ ಈರುಳ್ಳಿ ಬೆಳೆ ಒಣಗಿ ಹೋಗೋ ಸಾಧ್ಯತೆ ಇರ್ತದ. ಅದಕ್ಕ ಈರುಳ್ಳಿಯಲ್ಲಿ ಒಣಬಸದಲ್ಲಿ ಯಾರು ಬೆಳಿತೀರಿ, ಈ ಗೊಬ್ಬರಗಳು ಕೊಡುವಾಗ ನಾವು ಈ ಮಾಯಿಶ್ಚರ್ ಪ್ರಮಾಣ ಅಥವಾ ನೆಲದಾಗ ಹಸಿ ಇರ್ಬೇಕಂತ ಹೇಳ್ತೀವಲ್ಲ ಅದಿದ್ರೆ ಒಳ್ಳೆಯದು, ಸ್ಪ್ರೇ ಮಾಡಬೇಕಾಗತ್ತದೆ. ಈ ತರನಾಗಿ ನೀವು ಪೋಷಕಾಂಶಗಳ ನಿರ್ವಹಣೆ ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ತಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ತದನಂತರ ನಾನು ಈರುಳ್ಳಿಯಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಸ್ವಲ್ಪ ತಮಗೆ ಮಾಹಿತಿ ಕೊಡ್ತೀನಿ. ಈರುಳ್ಳಿಯಲ್ಲಿ ಕಳೆ ಅಥವಾ ಕಸ ಅಂತ ಅಂತೀವಲ್ಲ, ಇದು ನಿರ್ವಹಣೆ ಬಹಳ ಪ್ರಮುಖವಾಗಿತ್ತು. ಒಟ್ಟಾರೆ ಈರುಳ್ಳಿ ಬೇಸಾಯದ ಖರ್ಚಿನಲ್ಲಿ 25-30% ನಾವು ಕಳೆ ನಿರ್ವಹಣೆಗೆ ಅಥವಾ ಕಸ ನಿರ್ವಹಣೆಗೆನೆ ನಾವು ಬಹಳಷ್ಟು ರೈತರು ಉಪಯೋಗ ಮಾಡ್ತೀವಿ ನಾವು ನಮ್ಮ ಒಟ್ಟಾರೆ ಖರ್ಚಿನ ಇದರಲ್ಲಿ. ಅದಕ್ಕಾಗಿ ಕಳೆ ನಿರ್ವಹಣೆ ಬಹಳ ಪ್ರಮುಖವಾಗಿತ್ತು. ಈ ಕಳೆ ನಿರ್ವಹಣೆಯನ್ನು ರಾಸಾಯನಿಕವಾಗಿ ನಾವು ಪೆಂಡಿ ಮಿಥಿಲಿನ್ ಅಂತ ಹೇಳಿ ಒಂದು ಕಳೆನಾಶಕವನ್ನು ಯೂಸ್ ಮಾಡ್ತೀವಿ. ಪೆಂಡಿ ಮಿಥಿಲಿನ್ ತಟ್ಟಿ ಈಸಿ ಇದನ್ನ 3.5 ml 1 ಲೀಟರ್ ನೀರಿಗೆ ಹಾಕಿ ಅಥವಾ ಆಕ್ಸಿಕ್ಲೋರೋಪಿನ್ 23.5 EC 1 ml 1 ಲೀಟರ್ಗೆ ಹಾಕಿ ಇದು ಈರುಳ್ಳಿ ಬಿತ್ತನೆ ಮಾಡಿದ 2 ದಿನಗಳ ಒಳಗಾಗಿ ನಾವು ಸ್ಪ್ರೇ ಮಾಡಬೇಕಾಗುತ್ತದೆ. ಈರುಳ್ಳಿ ಬಿತ್ತನೆ ಅಥವಾ ಈರುಳ್ಳಿ ನಾಟಿ ಮಾಡಿದ 2 ದಿನಗಳ ಒಳಗಾಗಿ ನೆಲಕ್ಕೆ ನಾವು ಸ್ಪ್ರೇ ಮಾಡಬೇಕು. ಅಂದ್ರೆ ನಾವು 2ರಲ್ಲಿ 1 ಸ್ಪ್ರೇ ಮಾಡೋದ್ರಿಂದ ಕನಿಷ್ಠ 30-40 ದಿವಸಗಳವರೆಗೆ ನಾವು ಈ ಅಗಲ ಎಲೆಯ ಕರಿಕೆ ಮತ್ತು ಜೇಕೆ ಎರಡನ್ನು ಬಿಟ್ಟು ಉಳಿದ ಎಲ್ಲಾ ಕಳೆಗಳನ್ನ ನಾವು 30-45 ದಿವಸಗಳವರೆಗೆ ಕಳೆ ಬರದಂತೆ ನೋಡಿಕೊಳ್ಳಬಹುದು. ತದನಂತರ ಸಾಕಷ್ಟು ರೈತರು ಅದನ್ನು ಕೇಳ್ತಾ ಇದ್ದಾರೆ, ಹೇಗೆ ಕಳೆ ನಿರ್ವಹಣೆ ಮಾಡಬೇಕಂತ. ನಮ್ದು ಬಾಗಲಕೋಟೆ ಯೂನಿವರ್ಸಿಟಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರು ಹೇಳಿದ ಪ್ರಕಾರ ಆಕ್ಸಿಕ್ಲೋರೋಪಿನ್ ಅನ್ನ 1 ml 1 ಲೀಟರ್ ನೀರಿಗೆ ನೀವು ಸಿಂಪರಣೆ ಮಾಡುವುದರಿಂದ ತಾವು ಕಳೆಗಳನ್ನು 30-35 ದಿವಸಗಳ ನಂತರವೂ ಸಹ ಒಂದ್ಸಾರಿ ಸ್ಪ್ರೇ ಮಾಡೋದ್ರಿಂದ ನೀವು ಕಳೆ ನಿರ್ವಹಣೆ ಮಾಡಬಹುದು. ತದನಂತರ ಒಂದು ಕೈ ಕಸ ಅಂತ ಹೇಳ್ತೀವಲ್ಲ ನಾವು, ಕೈಯಿಂದ ಕಸ ತೆಗೆದು ಅದನ್ನು ಮಾಡುವುದರಿಂದ ನೀವು ಈರುಳ್ಳಿಯ ಪ್ಲಾಟ್ ಅನ್ನು ಸ್ವಚ್ಛವಾಗಿ ಇಟ್ಕೋಬಹುದು. ಇಲ್ಲಿವರೆಗೆ ನಾನು ಈರುಳ್ಳಿಯ ಬೇಸಾಯದ ಮಹತ್ವ, ತಳಿಗಳ ನಿರ್ವಹಣೆ ಹಾಗೂ ಇದರ ಬಿತ್ತನೆ ಮತ್ತು ನಾಟಿಯಾಗಿ ಮಾಡಬೇಕು ಹಾಗೂ ಪೋಷಕಾಂಶಗಳು, ಲಘು ಪೋಷಕಾಂಶಗಳ ನಿರ್ವಹಣೆ ಹಾಗೂ ಕಳೆ ನಿರ್ವಹಣೆ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ತಿಳಿಸಿಕೊಟ್ಟಿರ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ತಾವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ಫೋನ್ ನಂಬರ್ 8431985966. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೊ ನನ್ನ ಹೆಸರು ಡಾಕ್ಟರ್ ರುದ್ರೇಶ್ ಡಿಎಲ್ ಅನ್ಬಿಟ್ಟು ನಾನು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 12 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ. ಸೊ ಇವತ್ತಿನ ದಿನ ನಾನು ಈರುಳ್ಳಿ ಬೆಳೆಯಲ್ಲಿ ರೋಗ, ಕೀಟ ಮತ್ತು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡೆನಾಶಕಗಳ ಬಳಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ತಮ್ಮಲ್ಲಿ ಬಂದಿದ್ದೀನಿ. ಸೊ ಮೊದಲನೇದಾಗಿ, ಭೂಮಿ ತಯಾರಿಸುವ ಸಮಯದಲ್ಲಿ ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡನಾಶಕಗಳ ಮಿಶ್ರಣಗಳಾದಂತಹ ಮೈಕೋರೈಜಾ, ಟ್ರೈಕೋಡರ್ಮಾ, ಸೂಡೋಮೊನಾಸ್, ಮೆಟಾರೈಜಿಯಂ ಮತ್ತು ಅಸಿಟೋಬ್ಯಾಕ್ಟರ್, ಸೊ ಈ ಪ್ರತಿಯೊಂದು ಜೈವಿಕ ಗೊಬ್ಬರಗಳನ್ನು 3 ಕೆಜಿ ಪ್ರತಿ ಎಕರೆಗೆ ಪ್ರಮಾಣದಲ್ಲಿ ತೆಗೆದುಕೊಂಡು ಇವುಗಳನ್ನು 500 ಕೆಜಿ ಚೆನ್ನಾಗಿ ಕೊಳೆತ ತಿಪ್ಪೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಅಥವಾ ಈ ಎಲ್ಲಾ ಜೈವಿಕ ಗೊಬ್ಬರಗಳನ್ನು ಒಳಗೊಂಡ ಮಿಶ್ರಣವಾದಂತಹ ಒಂದು ಉತ್ಪನ್ನವನ್ನು ಉಳ್ಳಾಗಡ್ಡಿಗೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನಾವು ತಯಾರು ಮಾಡಿ ಬಿಡುಗಡೆಯನ್ನು ಮಾಡಿದ್ದೀವಿ. ಇದನ್ನ ಕೃಷ್ಣಪ್ರಭಾ ಚೈತನ್ಯ ಅನ್ನೋ ಒಂದು ಉತ್ಪನ್ನದ ಹೆಸರಿನಲ್ಲಿ ನಾವು ಬಿಡುಗಡೆಗೊಳಿಸಿದ್ದೀವಿ. ಸೊ ಈ ಮೇಲೆ ಹೇಳಿದ ಮಿಶ್ರಣಗಳನ್ನು 3-3 ಕೆಜಿ ಪ್ರತಿ ಒಂದರಂತೆ ಅಥವಾ ಕೃಷ್ಣಪ್ರಭಾ ಚೈತನ್ಯವನ್ನು 10-15 ಕೆಜಿ ಪ್ರತಿ ಎಕರೆಗೆ ಪ್ರಮಾಣದಲ್ಲಿ 500 ಕೆಜಿ ಕೊಳೆತ ತಿಪ್ಪೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಭೂಮಿಯಲ್ಲಿ ಚೆಲ್ಲಿ ನಂತರ ಉಳುಮೆ ಮಾಡಿ ಜೈವಿಕ ಗೊಬ್ಬರವನ್ನು ಭೂಮಿಯಲ್ಲಿ ಸೇರಿಸುವುದರಿಂದ ಸೊ ಉಳ್ಳಾಗಡ್ಡೆಯಲ್ಲಿ ಬರಬಹುದಾದಂತಹ ಗಡ್ಡೆ ಕೊಳೆ ರೋಗ, ಸುತ್ತುಮುರಿ ರೋಗ ಮತ್ತು ಕೀಟಗಳಾದಂತಹ ಗೊಣ್ಣೆ ಹುಳುಗಳನ್ನು ಸಮಗ್ರವಾಗಿ ಹತೋಟಿ ಮಾಡಲು ಸಾಧ್ಯವಾಗುತ್ತದೆ. ತದನಂತರ ಉಳ್ಳಾಗಡ್ಡೆಯಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ರೋಗ ಮುಟ್ಟುಮುರಿ ರೋಗ. ಈ ಜೈವಿಕ ಗೊಬ್ಬರಗಳ ಮಿಶ್ರಣವನ್ನ ಬಳಸಿದ್ದೇ ಆಗಲಿ ಈ ಮುಟ್ಟುಮುರಿ ರೋಗ ಬರುವಂತಹದು ಅತಿ ವಿರಳವಾಗಿರುತ್ತದೆ. ಆದರೂ ಕೂಡ ಯಾವುದೇ ಕಾರಣದಿಂದ ಈ ಮುಟ್ಟುಮುರಿ ರೋಗವನ್ನು ಮುಂದೆ ಬರಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಮುಂಜಾಗ್ರತಾ ಕ್ರಮವಾಗಿ ಬಿತ್ತನೆ ಮಾಡಿದ 30 ದಿನಗಳ ನಂತರ ಅದೇ ರೀತಿಯಲ್ಲಿ 60 ದಿನಗಳ ನಂತರ 2 ಬಾರಿ ಆನಿಯನ್ ಸ್ಪೆಷಲ್ ಅಂತ ಒಂದು ಜೈವಿಕ ಗೊಬ್ಬರ ಮಿಶ್ರಣವನ್ನ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಇದನ್ನ 5 ಲೀಟರ್ ಪ್ರತಿ ಎಕರೆಗೆ ಅಥವಾ 10 ml 1 ಲೀಟರ್ ನೀರಿಗೆ ಹಾಕಿಕೊಂಡು ಸೊ ಡ್ರಂಚಿಂಗ್ ಮಾಡಬೇಕು. ಡ್ರಂಚಿಂಗ್ ಯಾವ ರೀತಿ ಮಾಡಬೇಕಂದ್ರೆ ನಿಮ್ಮ ಗಿಡವನ್ನು ತೊಯ್ದು ಅದು ನೆಲದ ಬಡ್ನಲ್ಲೂ ಕೂಡ ಸ್ವಲ್ಪ ನೆನೆಯಬೇಕು. ಈ ರೀತಿಯಾಗಿ ಇದನ್ನ ಸಿಂಪಡಣೆ ಮಾಡಬೇಕು. ಸೊ ಈ ರೀತಿಯಾಗಿ ಮುಂಜಾಗ್ರತವಾಗಿ ಸಿಂಪಡಣೆ ಮಾಡಿದ್ರೆ ಸೊ ಈ ಮುಟ್ಟು ಮುರಿ ರೋಗ ಅಥವಾ ಟ್ವಿಸ್ಟ್ ರೋಗ, ಸುಳಿ ರೋಗ ಅಂತ ಏನ್ ಹೇಳ್ತೀವಿ, ಇದನ್ನ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಅಥವಾ ಯಾವುದೇ ಕಾರಣಕ್ಕಾಗಿ ತಾವು ಸೊ ಮುಂಜಾಗ್ರತಾ ಕ್ರಮವಾಗಿ ಈ ಮೇಲೆ ಹೇಳಿದ ಆನಿಯನ್ ಸ್ಪೆಷಲ್ ಅನ್ನು ಉಪಯೋಗಿಸದೇ ಇದ್ದಿದ್ದಲ್ಲಿ ಸೊ ಈ ರೋಗ ಕಂಡು ಬಂದ ತಕ್ಷಣ 1 ವಾರದ ಅಂತರದಲ್ಲಿ 2 ಬಾರಿಯಂತೆ ಆನಿಯನ್ ಸ್ಪೆಷಲ್ ಅನ್ನ ಸೊ 5 ಲೀಟರ್ ಪ್ರತಿ ಎಕರೆಗೆ ಅಥವಾ 10 ml ಪ್ರತಿ 1 ಲೀಟರ್ಗೆ ಪ್ರಮಾಣದಲ್ಲಿ ಹಾಕಿಕೊಂಡು ಸಿಂಪಡೆಯನ್ನು ಅಥವಾ ಡ್ರಂಚಿಂಗ್ ಅನ್ನ ಮಾಡುವುದರಿಂದ ಸೊ ಈ ರೋಗವನ್ನ ಪರಿಣಾಮಕಾರಿಯಾಗಿ ಹತೋಟಿಗೆ ತರಬಹುದು. ಸೊ ಇದೇ ರೀತಿಯಾಗಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯಲ್ಲಿ ಜೈವಿಕ ಗೊಬ್ಬರಗಳ ಮುಖಾಂತರ ಪೋಷಕಾಂಶಗಳನ್ನು ಯಾವ ರೀತಿ ನಿರ್ವಹಿಸಬಹುದು ಅಂತ, ಜೈವಿಕ ಗೊಬ್ಬರಗಳ ಮುಖೇನ ಪೋಷಕಾಂಶಗಳ ನಿರ್ವಹಣೆ ಆಗಿ ಜೈವಿಕ ಗೊಬ್ಬರಗಳ ಮಿಶ್ರಣವಾದ NPK ಕನ್ಸಾರ್ಷಿಯ ಅಂತ ಕರಿತೀವಲ್ಲ, ಇದನ್ನ 5 ಲೀಟರ್ 1 ಎಕರೆಗೆ ಪ್ರಮಾಣದಲ್ಲಿ 30 ಮತ್ತು 60 ದಿನಗಳಲ್ಲಿ ಡ್ರಂಚಿಂಗ್ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ತೆಗೆದುಕೊಳ್ಳುವುದರಿಂದ ಈರುಳ್ಳಿಗೆ ಬೇಕಾದಂತಹ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅನ್ನು ಸಂಪೂರ್ಣವಾಗಿ ಒದಗಿಸುವಲ್ಲಿ ತುಂಬಾ ಸಹಕಾರಿಯಾಗಿರುತ್ತದೆ. ಸೊ ಈ ಒಂದು ಜೈವಿಕ ಗೊಬ್ಬರವನ್ನ ನೀವು ಉಪಯೋಗಿಸಿದ್ದಲ್ಲಿ ಇದು ರಾಸಾಯನಿಕ ಗೊಬ್ಬರಗಳಾಗಿ ಬದಲಾಗಿ ಅಲ್ಲ, ಇದು ರಾಸಾಯನಿಕ ಗೊಬ್ಬರಗಳ ಪೂರಕವಾಗಿ. ನೀವೇನು ರಾಸಾಯನಿಕ ಗೊಬ್ಬರಗಳನ್ನ ಕೊಡುತ್ತಿರಲ ಬೆಳೆಗೆ ಅದನ್ನ ಕೊಡಬೇಕು. ಅದರ ಜೊತೆಗೆ ಈ ಜೈವಿಕ ಗೊಬ್ಬರವನ್ನ ಕೊಟ್ಟಿದ್ದೇ ಆದಂತಲ್ಲಿ ನೀವು ಕೊಟ್ಟಂತ ರಾಸಾಯನಿಕ ಗೊಬ್ಬರ ಪರಿಣಾಮಕಾರಿಯಾಗಿ ಹೀರಿಕೊಂಡು ಬೆಳೆಗೆ ಕೊಡುವಲ್ಲಿ ಇವು ಸಹಾಯಕವಾಗಿದೆ.

ಹೊಸರಿಲ್ಲದ ಮಗನ ಆಡದುವ ಇದಕ ಹೆಸರೇ ನೀಡಬೇಕೆ ಆಡದುವ ಹೊಸರಿಲ್ಲದ ಮಗನ ಆಡದುವ ನಡುಜಡೆಯಲ್ಲಿ ಹುಟ್ಟೆನ ಸ್ವಾಮಿ ನಡುಜಡೆಯಲ್ಲಿ ಹುಟ್ಟೆನ ಸ್ವಾಮಿ ನಡಗುತ್ತಾವನವ ಕಂಡ ಭೂಮಿ ನಡಗುತ್ತಾವನವ ಕಂಡ ಭೂಮಿ ತಿರಗುತ್ತಾನವ ನಾಲ್ಕುರಸೀಮಿ ತಿರಗುತ್ತಾನವ ನಾಲ್ಕುರಸೀಮಿ ಸಡಗರದಿಂದ ನೋಡಿ ಸಡಗರದಿಂದ ನೋಡಿ ಎಡ್ರಾಮಿ ಬಸರಿಲ್ಲದ ಮಗನ ಆಡದುವ ಇದಕ ಹೆಸರೇ ನೀಡಬೇಕೆ ಆಡದುವಾ